ನಿತ್ಯ ಮಡಿವೆನಿಲ್ಲ ಸ್ಮರಣೆ ತಂದೆ ತಾಯಿ ಭಂಡಾರ ಭರಣಿ ನಿತ್ಯ ಮಡಿವೆನಿಲ್ಲ ಸ್ಮರಣೆ ತಂದೆ ತಾಯಿ ಭಂಡಾರ ಭರಣಿ ಒಡೆದ ದುರಿಗೆ ನೀ ಬಾ ನೀ ಲಕ್ಷ ಸುಮಣ್ಣನ ಕವಿತೆಯಲ್ಲೇ ಕರ್ಣೆ ದೋರೆ ಬಾ, ಲಕ್ಷ್ಮಣ್ಣನ ಕವಿತೆಯಲ್ಲೇ ಕರ್ಣೆ ದೋರೆ ಬಾ, ಬಾ ತಾಯಿ ಬಾ ಜಗನ್ ಮಾತೆ ಬಾ.